ಕನಸಿನಲ್ಲಿಯ ಜೀವಾತ್ಮ ಮತ್ತು ಜೀವಾತ್ಮನ ಜಗತ್ತು ಅವನ ಸುಪ್ತವಾದ ಕಾಮಗಳಿಗೆ ತಕ್ಕಂತೆ ಅವನಲ್ಲಿರುವಂತಹ ಅವ್ಯಕ್ತ ವಾಸನಾ ಬೀಜಗಳಿಂದಾಗಿ ಅವನಿಗೆ ಅವನದೇ ಆದ ಯಾವ ಒಂದು ಜಗತ್ತು ಲಭ್ಯವಾಗ್ತದೋ ಅದನ್ನು ಕನಸು ಅಂತ ನಾವು ಕರಿತೀವಿ. ಪ್ರತೀತ ಕಾಲ ಯಾವ ಆ ಕಾಲದಲ್ಲಿ ಅನುಭವಕ್ಕೆ ಬರ್ತದ ಆ ಕನಸು ಅದು ಸತ್ಯವೇ. ಅದು ಅವನಿಗೆ ಸತ್ಯವೇ. ಆದರೆ ಇನ್ನೊಂದು ದಿವಸ ಅಥವಾ ಅದೇ ದಿವಸ ಇನ್ನೊಂದು ಕನಸಿನಲ್ಲಿ ಅವನು ಕನಸುಗಾರನಾಗಿದ್ದಾನಲ್ಲವೋ, ಆ ಕನಸುಗಾರನಿಗೂ ಈ ಕನಸುಗಾರನಿಗೂ ಏನು ಸಂಬಂಧ? ಡ್ರೀಮರ್ ನಂಬರ್ ಒನ್, ಡ್ರೀಮರ್ ನಂಬರ್ ಟೂ, ಡ್ರೀಮರ್ ನಂಬರ್ ತ್ರೀ ಅಂತ ಅಕೌಂಟಿಗೆ ತಗೊಳಕ್ ಬರುದಿಲ್ಲ. ಕನೆಕ್ಷನ್ ಇಲ್ಲ ಇಬ್ರು ಡ್ರೀಮರ್ಗೆ. ಹೀಗಾಗಿ ಆ ಕನಸಿನಲ್ಲಿಯ ಜೀವಾತ್ಮ ಮತ್ತು ಜಗತ್ತನ್ನ ವ್ಯಾವಹಾರಿಕ ಪ್ರಾದಿಭಾಸಿಕ, ಕನಸಿನಲ್ಲಿಯ ಜೀವ ಜಗತ್ತು ಪ್ರಾದಿಭಾಸಿಕ. ಸುಮ್ಮನೆ ಝಲಕ್ ಕೊಡ್ತೇನೆ ನಿಮಗೆ ಅದರ ಜಿಜ್ಞಾಸವನ್ನ ನಂತರ 13ನೇ ಅಧ್ಯಾಯದಲ್ಲಿ ಮಾಡೋಣ. ಟ್ರೇಲರ್ ಕೃಷ್ಣನ ಜನ್ಮ, ಕೃಷ್ಣನ ಅನೇಕ ರಾಕ್ಷಸರ ಸಂಹಾರದ ಸಾಧನೆ, ಗೋವರ್ಧನ ಗಿರಿಧಾರಿ ಎಲ್ಲರಿಗೂ ಸತ್ಯವೋ ಅವನಿಗೆ ಮಾತ್ರ ಸತ್ಯವೋ? ಆ ಎಲ್ಲರೂ ಅಂತ ನೀವೇನು ಹೇಳ್ತಾರಲ್ಲ ಅವರೆಲ್ಲ ಎದುರೊಳಗಿದ್ದಾರೆ ಗೊತ್ತಾ? ಅವನ ಕನಸಿನಲ್ಲಿದ್ದಾರೆಲ್ಲರೂ. ಅವನ ಕನಸಿನಲ್ಲಿ ಅವನ ಪಾತ್ರ ಹೇಗೋ ಅವನ ಕನಸಿನಲ್ಲಿ ನಮ್ಮ ಪಾತ್ರವು ಅವನ ಜೊತೆನೇ ಇದೆ. ಹೀಗಾಗಿ ಅವತಾರ ವ್ಯಾವಹಾರಿಕವೂ ಅಲ್ಲ, ಪಾರಮಾರ್ಥಿಕವೂ ಅಲ್ಲ. ಹೇಳ್ರಿ, ಪ್ರಾದಿಭಾಸಿಕ. ಕೃಷ್ಣ ಮಾತ್ರ ಪೂತನ್ಯನ ಕೊಲ್ಲಿಕ್ ಸಾಧ್ಯ, ಬೇರೆ ಯಾರೂ ಪೂತನ್ಯನ ಕೊಲ್ಲಿಕ್ ಸಾಧ್ಯವಿಲ್ಲ. ಯಾಕೆ? ಪೂತನಿ ಕೃಷ್ಣನ ಪ್ರಾದಿಭಾಸಿಕ ಸತ್ಯದಲ್ಲಿ ಇದ್ದ. ಆ ಪ್ರಾದಿಭಾಸಿಕದ ಪೂತನಿಗೆ ಸರಿಯಾಗಿ ಕೃಷ್ಣನು ಪ್ರಾದಿಭಾಸಿಕದಲ್ಲಿ ಅವತಾರ ಮತ್ತು ಅವತಾರ ಸಾಧನೆಗಳೆಲ್ಲವೂ ಕೂಡ ಪ್ರಾದಿಭಾಸಿಕ. ಚುಪ್. ಇದಕ್ಕೆ ಹೆಚ್ಚಿಗೆ ನೀವೇನು ಹೇಳಲಿಕ್ಕೆ ಹೋದ್ರೆ ಇದೇ ಅರ್ಥ ಆಗುದಿಲ್ಲ. ಇದಕ್ಕೂ ಹೆಚ್ಚಿಗೆ ನೀವೇನು ಹೇಳಿಕ್ ಹೋದ್ರಿ? ಏ ಬಿಡ ಮಾರಯ್ಯ ಸ್ವಾಮಿ, ಎಲ್ಲ ಕೃಷ್ಣ ಸುಳ್ಳಂತೆ, ಕೃಷ್ಣ ಸುಳ್ಳಂತೆ, ಮಲ್ಲಬ್ಬಿ ಅವನ ಭಗವಾನ್ ಹೇಳ್ದ ಭಗವದ್ಗೀತ ಸುಳ್ಳುಂತ, ಈಗ ಇವು ಈ ಸ್ವಾಮಿ ಹತ್ರ ಕೃಷ್ಣ ಸುಳ್ಳುಂತ, ಹೋಗ್ಲಿ ಬಿಡ. ಡಿಫಿಕಲ್ಟ್ ಐ ಟೆಲ್ ಯು. ಅವತಾರದ ಹಿಂದಿರುವ ಇಷ್ಟೊಂದು ವ್ಯಾಪಕವಾದ ತಿಳುವಳಿಕೆಯನ್ನು ಕೊಡದೇ ನೀವು ಕೃಷ್ಣನನ್ನ ಪ್ರಾತಿಭಾಷಿಕ ಸತ್ಯ ಅಂತ ತೋರಿಸೋ ಪ್ರಯತ್ನ ಮಾಡಿದರೆ ಕಲಬುರಗಿ ಗತಿನ ಆಗ್ತದೆ. ಇಟ್ಸ್ ವೆರಿ ಕೇರ್ಫುಲ್, ಬಹಳ ಕಾಳಜಿಯಿಂದ ಶಬ್ದನ ಪ್ರಯೋಗ ಮಾಡಬೇಕು. ಸೊ ದಟ್ ಈಸ್ ರಿಗಾರ್ಡಿಂಗ್ ಕನಸು, ಕನಸುಗಾರ, ಜೀವಾತ್ಮ. ಓಕೆ, ಈಗ ಮುಂದೆ ನೋಡಿ ಚಂದಿದೆ. ಪ್ರಾತಿಭಾಷಿಕ ಜೀವೋ ಯಹ ತಜ್ಜಗತ್ ಪ್ರಾತಿಭಾಷಿಕಂ ವಾಸ್ತವಂ ಮನ್ಯತೇನ್ಯಸ್ತು ಮಿಥ್ಯೇತಿ ವ್ಯಾವಹಾರಿಕಃ. ಏನ ಬ್ಯೂಟಿಫುಲ್ ಅನಾಲಿಸಿಸ್. ಈ ಪ್ರಾತಿಭಾಷಿಕ ಅಂತ ನೀವಂತೀರಿ, ಕನಸುಗಾರ, ಕನಸು ಎಲ್ಲ ಕೂಡ ಅದೇನದು ಪ್ರಾತಿಭಾಷಿಕ ಅಂತ ನಾವೆಲ್ಲ ಅಂತೇವಿ. ಯಾಕೆ ನಮಗೆ ಕನಸು ಬಿದ್ದಿಲ್ಲ ನೋಡು. ಅವನೇನು ಅನ್ಕೋತಿರ್ತಾನೆ ಕನಸು ಕಾಣುವಾಗ? ವಾಸ್ತವಂ ಯಹ ಜೀವ ಪ್ರಾತಿಭಾಷಿಕ, ಯಾವ ಕನಸುಗಾರ ಅಂತ ಪ್ರಾತಿಭಾಷಿಕನಾಗಿದ್ದಾನೋ ಮತ್ತು ಅವನ ಜಗತ್ತು ಕನಸು ಅಂತೇನಿದೆಯೋ ಇವೆರಡನ್ನು ವಾಸ್ತವಂ ಮನ್ಯತೆ. ಜೀವ ಕಥಂ ಮನ್ಯತೆ? ವಾಸ್ತವಂ ಮನ್ಯತೆ. ಆದರೆ ಅವನೇ ಎಚ್ಚರವಾದ ನಂತರ ಎಚ್ಚರದ ಜೀವಾತ್ಮನಾಗಿದ್ದಾನಲ್ಲವೋ, ಆ ಎಚ್ಚರದ ಜೀವಾತ್ಮ ಕನಸಿನ ಜೀವಾತ್ಮನ ಬಗ್ಗೆ ಏನು ಹೇಳ್ತಾನೆ? ಸುಳ್ಳು. ಇದು ಕರಿನೇ ಬಿದ್ದಂಗಾಗಿತ್ತು, ಆಮೇಲೆ ಗೊತ್ತಾದೇನು ಸುಳ್ಳು, ಅದು ಕನಸು ಅಂತ ಗೊತ್ತಾ. ನಂಬಿದ್ದಿಲ್ಲ. ಮಿಥ್ಯಾ ಇತಿ ವ್ಯಾವಹಾರಿಕ, ಅವನು ಒಂದು ವೇಳೆ ಜಗತ್ತಿನ ಈ ಜಗತ್ತಿಗೆ ಅವನು ಬಂದದ್ದೇ ಆದರೆ, ಕನಸನ್ನ ಬಿಟ್ಕೊಟ್ಟಿಲ್ಲ ಬಂದದ್ದೇ ಆದರೆ, ಯಾವ ಜಗತ್ತಿದು? ವ್ಯಾವಹಾರಿಕ ಜಗತ್ತು. ಈ ವ್ಯಾವಹಾರಿಕ ಜಗತ್ತಿಗೆ ಅವನು ಬಂದದ್ದೇ ಆದರೆ, ವ್ಯಾವಹಾರಿಕ ಜಗತ್ತಿನಿಂದ ಕನಸುಗಾರನನ್ನು ಅವನು ನೋಡಿದ್ದೇ ಆದರೆ, ಕನಸುಗಾರನ ಬಗ್ಗೆ ಈ ವ್ಯಾವಹಾರಿಕ ಜೀವ ಏನು ಅಭಿಪ್ರಾಯ ಪಡ್ತಾನೆ? ಸುಳ್ಳಂತಾನೆ. ತಾನೇ ಕನಸುಗಾರನಾಗಿದ್ದ. ಈಗ ತಾನೇ ವ್ಯಾವಹಾರಿಕನಾಗಿದ್ದಾಗ ಅದನ್ನ ಏನಂತ ಕರೀತಾನೆ? ಸುಳ್ಳು ಅಂತ ಕರೀತಾನೆ. ನೋಟ್ ದಿಸ್, ವೆರಿ ಇಂಪಾರ್ಟೆಂಟ್, ಮುಂದೆ ಹೆಲ್ಪಿಗೆ ಬರ್ತದೆ ನಿಮಗೆ. ತಾನೇ ಕನಸಿನಲ್ಲಿ ಡ್ರೀಮರ್ ಆಗಿದ್ದ. ಈ ಡ್ರೀಮರು ಡ್ರೀಮನ್ನ ಮತ್ತು ಡ್ರೀಮರ್ನನ್ನ ಇಬ್ಬರನ್ನ ಬಿಟ್ಕೊಟ್ಬಿಡ್ತಾನವ. ಯಾವ ಬಿಟ್ಕೊಡ್ತಾನೆ? ಜಾಗೃತ ಅವಸ್ಥೆಗೆ ಬಂದ ಕ್ಷಣಾರ್ಥದ ಏನೂ ಸಮಯ ಹಿಡಿಯೋದಿಲ್ಲ. ಹೆಂಗ್ ಕಳಚಿ ಬಿಡ್ತಾನೆ? ಅದು ಕಲ್ಲಿರ್ಲಿ, ಮುಳ್ಳಿರ್ಲಿ, ಗುಂಡಿರ್ಲಿ, ಅದು ಭೂಕಂಪ ಇರಲಿ, ಸಾಯಿ ಸಾವಿರಲಿ, ಓಕೆ ಕಮಾನ್ ಸಾವಿರಲಿ, ರಾಮ್ ನಾಮ್ ಸತ್ಯ ಹೇ, ರಾಮ್ ನಾಮ್ ಸತ್ಯ ಹೇ. ನಾಲ್ಕು ಮಂದಿ ಎತ್ಕೊಂಡು ಹೊಂಟಿರ್ತಾರೆ, ಇವ ಕೂತ್ಕೊಂಡು ಅಯ್ಯೋ ನಾ ಸತ್ತೋದ್ನೆಲ್ಲ ಅಂತ ಅಳತಿರ್ತಾನೆ. ಅವು ಅಷ್ಟನ್ನು ಎಷ್ಟು ಸಮಯದಲ್ಲಿ ಕಳಿಸ್ತಾನೆ? ಕ್ಷಣಾರ್ಥದಲ್ಲಿ ತ್ಯಜಿಸ್ಬಿಡ್ತಾನೆ. ಆಮೇಲೆ ಅಂತಾನೆ, ಏನಂತಾನೆ, ಮಿಥ್ಯ ಹೀಗೆ ಅದನ್ನ ಮಿಥ್ಯ ಅಂತ ಕರೆದಂತಹ ಈ ವ್ಯವಹಾರಿಕ ಈಗೇನಂತಾನೆ, ಇದು ಸತ್ಯ. ಯಾವ ಸತ್ಯ ಅಂತಾನೆ, ಈ ಸುಖ ದುಃಖ ನೋವು ಈ ಆಘಾತ ಈ ಡಿಸಪಾಯಿಂಟ್ಮೆಂಟ್ ಎಪ್ಪ ಎಪ್ಪ ಎಪ್ಪ ಎಪ್ಪ ಏನಪ್ಪ ಅವಮಾನ ಅವಮಾನ ಮಾನ ಅಪಮಾನ ಹಿಂಸೆ ಅಹಿಂಸೆ ಒಂದ ಎರಡ ಇವಷ್ಟು ಘರ್ಷಣೆಗಳು, ಭಾರಿ ಸತ್ಯ ರೀ ಇದು ಅಲ್ವೋ? ಮತ್ತದು ಏ ಸುಳ್ಳು, ಇದು ಸತ್ಯ. ಅದು ಹೇಳ್ತಾರೆ ನೋಡಿ ಮುಂದೆ ಎಷ್ಟು ಚಂದ ಹೇಳ್ತಾರೆ. ಈಗ ವ್ಯಾವಹಾರಿಕ ಜೀವಹಾಯ ವ್ಯಾವಹಾರಿಕ ಜೀವೋ ಯಃ ತಜ್ಜಗತ್ ವ್ಯಾವಹಾರಿಕಂ ಸತ್ಯಂ ಪ್ರತ್ಯೇತಿ ಮಿಥ್ಯೇತಿ ಮನ್ಯತೆ ಪಾರಮಾರ್ಥಿಕಃ. ಬೆಳಿಗ್ಗೆ ದಿನ ಒಂದು ಒಂದೂವರೆ ಗಂಟೆ ನಾನು ವೇದಪಾಶಾಲ ಆಚಾರ್ಯದಲ್ಲಿ ಕೂತ್ಕೊಂಡಿದ್ದೆ. ಅವರು ಏನು ಸಪ್ತಶತಿ ಪಾರಾಯಣ ಏನ್ರದು, ಹಾಂ ಸಪ್ತಶತಿ ಪಾರಾಯಣ ಮಾಡ್ತಾರೆ. ಅದು ಹನ್ನೊಂದಿನ ಹದಿಮೂರು ಹನ್ನೆರಡು ಅನುವಾಕದ ಹನ್ನೆರಡು ಅನುವಾಕಗಳ ಒಟ್ಟು ಮಾರ್ಕಂಡೇಯ ಪುರಾಣಗಳು ಬರ್ತದೆ. ಅದನ್ನ ನೋಡ್ಕೋದ್ ಕೊಡ್ಬೇಕು, ನನಗಂತೂ ಅಲ್ಲಿ ಬರಂಗಿಲ್ಲ, ಫಾಲೋ ಮಾಡಿದ ಬುಕ್ ಇರಂಗಿಲ್ಲ, ನಾವು ನೋಡ್ಕೋತ್ ಕೂತಿರ್ತೀವಿ. ಜನರಲಿ ನಿದ್ದೆನೂ ಬರಂಗಿಲ್ಲ. ಅವ್ರು ಹೆಂಗ್ ಹೇಳ್ತಾರ, ಹೆಂಗ್ ಕೊಡ್ತಾರ, ಹಂಗ ನೋಡಿ ನೋಡಿ ನೋಡಿ ನನಗೂ ಹಂಗ ಆಗ್ಬಿಡ್ತಾರ. ಅವ್ರೆ ಹಿಂಗ ಹಿಂಗ್ ಕೊಡ್ತಾರೆ, ಹಿಂಗ ಇನ್ನೇನು ಯುದ್ಧಕ್ಕೆ ಹೊಂಟು ಬಿಡ್ತಾರ ಅನ್ಕೊಳ್ತದ. ಪರಮಾರ್ಥಿಕ ಜೀವಸ್ತು ಹೇಳ್ರಿ, ಬ್ರಹ್ಮೈಕ್ಯಂ ಪಾರಮಾರ್ಥಿಕಂ ಪ್ರತ್ಯೇತಿ ವೀಕ್ಷತೆ ನಾನ್ಯತ್ ವೀಕ್ಷತೆ ತ್ವನನ್ನೃತಾತ್ಮನ. ಅಷ್ಟೆಲ್ಲ ಕಷ್ಟಪಡ್ಬೇಕಾದ್ರೆ ಬೆವರು ವರ್ಷಕೋಬೇಕಾದ್ರೆ, ಬಟ್ ಹೀಸ್ ದಟ್ ಟೈಪ್. ಅವ್ರು ಹಂಗೆ ಹೇಳ್ತಾರೆ, ಅವ್ರು ಹಂಗೆ ಹೇಳ್ತಾರೆ. ಯಾಕಂದ್ರೆ ಇದೆಲ್ಲ ಸೈಲೆಂಟ್ ಆಗಿ ಸೈಕಾಲಜಿ ಅಭ್ಯಾಸ ಮಾಡ್ತೀನಿ. ಇವ್ರು ಯಾಕೆ ಹಿಂಗೆ, ನನಗೆ ಕೆಲವು ಉತ್ತರ ಸಿಕ್ಕಾವ. ನೀವು ಅವ್ರಿಗೆ ವಾಪಸ್ ಹೋಗಿ ಹೇಳಂಗಿಲ್ಲ ಅಂದ್ರೆ ಹೇಳ್ತೀನಿ, ನೀವು ಹೇಳ್ಬೇಡ ಅವ್ರಿಗೆ. ಬೇಡ ಬೇಡ ಸತ್ಯಮಗಳು ಹೇಳ್ತೀನಿ. ಹಾ ಹಾ ಕಟ್ಟ ಏನಂದ್ರೆ, ಸ್ಕೂಲ್ ಕಲಿದೆ ನಾವು, ಈ ನೆವರ್ ವೆಂಟ್ ಟು ಸ್ಕೂಲ್, ವೇದ ಪಾಠಶಾಲೆ ಹಾಕ್ಬಿಟ್ರು, ಅದು ತಮಿಳ್ನಾಡು. ಸೊ ನೋ ರೀಡಿಂಗ್ ನೋ ರೈಟಿಂಗ್. ಸೊ ಹೀಗಾಗಿ ಕಷ್ಟಪಟ್ಟು ಕಲಿತಾರೆ. ಆ ಕಷ್ಟಪಟ್ಟು ಕಲಿತಾರ ಅನ್ನೋದನ್ನ ಈಗ ನನ್ನಂತರಿದ್ರಿಗೆ ಇನ್ನೂ ಕಷ್ಟ ಕಷ್ಟಪಟ್ಟು ನಾ ಇದನ್ನು ಮಾಡ್ಲಿಕ್ಕತ್ತೀನಿ ಅಂತ ಸಿದ್ಧ ಮಾಡಿದ್ರು. ಅಂದ್ರೆ ನಾ ಸ್ವಲ್ಪ ಜಾಸ್ತಿ ಕೈ ಬಿಸ್ತೇನೆ ಪಾರಾಯಣ ಮುಗಿದ ಮೇಲೆ ಅನ್ನೋ ಸೈಕಾಲಜಿನೂ ಇರ್ತದೆ. ಇನ್ನು ಅಲ್ಲಗಳಿಲಿಕ್ಕಾಗೋದಿಲ್ಲ. ಸೊ ಬಿಕಾಸ್ ಆಫ್ ಆಲ್ ದೀಸ್ ಪುಟ್ ಟುಗೆದರ್ ಹಿ ಹ್ಯಾಸ್ ಟು ವರ್ಕ್ ಹಾರ್ಡ್. ಅದು ಏನು ಇಲ್ಲ, ಇಟ್ಸ್ ವೆರಿ ಸಿಂಪಲ್, ಲೈಕ್ ವಿಷ್ಣು ಸಹಸ್ರನಾಮ ಹೇಳಿದ್ರೆ ಹೇಳ್ಕೊತು ಅದಷ್ಟೇ. ಅನುಷ್ಠಪ್ ಛಂದಸ್ನಾಗ ಹೇಳಿಕ್ ಬರ್ತದೆ. ಆದರೆ ಅವ್ರಿಗೆ ಯಾರ ಕೈ ಬುಕ್ ಕೊಡೋದಿಲ್ಲ, ನನ್ನ ಕೈಸಿ ಬುಕ್ ಕೊಡೋದಿಲ್ಲ ಅವರು. ಅದು ಪವಿತ್ರ, ಅದು ಹಂಗೆ ಕಾಪಾಡ್ಬೇಕಂತಾರೆ. ಅದು ಕಾಪಾಡ್ರಿ. ಅದು ನಾ ಒಂದು ಮೊನ್ನೆದು ಸೇರಿದೆ ಬಟ್ಟೆ, ನಾನು ಸ್ನಾನ ಮಾಡಿ ಬಂದೇನಿ ನೋಡ್ರಿ, ಮಡಿ ಬಟ್ಟೆ ಐರನ್ ಮಡಿ ಬಟ್ಟೆ ಸುಂದೇನಿ, ಬುಕ್ ಕೊಡ್ರಿ ಕೈಯಾಗ. ಅಲ್ಲೋ, ಅಂಬಿಗಳು ಸಿಕ್ಕಿದ್ದೆಲ್ಲ ಪವಿತ್ರವಾದ ಬುಕ್ ಅಲ್ಲ, ಅದು ಪವಿತ್ರತೆಯಿಂದ ಅದನ್ನು ಇಟ್ಕೊಂಡಾಗ ಪವಿತ್ರ. ಹಂಗೆ ನೋಡೋಣ, ಎಲ್ಲ ಸಿಕ್ಕದೆ ನಾನು ತಂದು ಇಟ್ಕೋತೇನೆ. ಇಟ್ಸ್ ವೆರಿ ಸಿಂಪಲ್, ಭಾಳ ಸಿಂಪಲ್ ಆಗಿದೆ. ಬಟ್ ಹೀ ಮೇಕ್ಸ್ ಇಟ್ ಸೋ ಡಿಫಿಕಲ್ಟ್ ಬಿಕಾಸ್ ಆಫ್ ಹೀಸ್ ಅದೇ ಶುಂಭ ನಿಶುಂಭ ಅವ್ರದ್ದು ಹಿಂಗೆ ಕೈ ಮಾಡ್ತಾರೆ. ಶೂಲ ಶೂಲ ಪ್ರಯೋಗ ಮಾಡಿದ್ರು ಅವ್ರು ಶೂಲ ಪ್ರಯೋಗ ಹಿಂಗೆ ಕೈ ಮಾಡ್ತಾರೆ. ಭಾವ ತುಂಬ ಹೇಳ್ತಾರೆ. ಸೊ ವ್ಯಾವಹಾರಿಕ ಜೀವ, ನಾವು ಅಲ್ಲಿ ಬರೋಣ ಈಗ. ಅವನು ಪ್ರಾತಿಭಾಸಿಕ ಬಿಟ್ಕೊಟ್ಟ, ಈಗವನು ಏನಾಗ್ಬಿಟ್ಟ ಈಗ ವ್ಯಾವಹಾರಿಕ ಜೀವ. ಯಹ ಅವನು, ಅವನ ಒಬ್ಬನು ವ್ಯಾವಹಾರಿಕ ಜೀವನಿದ್ದಾನಲ್ಲವೋ ಅವನು ಜಗತ್ ವ್ಯಾವಹಾರಿಕಂ, ಅವನ ಜಗತ್ತು ಕೂಡ ವ್ಯಾವಹಾರಿಕ. ವ್ಯಾವಹಾರಿಕ ಜೀವನ ಜಗತ್ತು ಅಂದ್ರೆ ಇದೆಲ್ಲ, ಈ ಪರ್ವತ, ಈ ನದಿ, ಈ ಗಾಳಿ, ಈ ಭೂಮಿ, ಈ ಪ್ರಾಣಿ, ಈ ಜೀವರಾಶಿಗಳು ಎಲ್ಲ ಪುಟ್ಟುಗೆದ್ರು, ಈ ಸೂರ್ಯ, ಚಂದ್ರ, ಈ ಹಗಲು, ಈ ರಾತ್ರಿ, ಇದು ವ್ಯಾವಹಾರಿಕ ಜೀವನ ಜಗತ್ತಾಗಿದ್ದರಿಂದ ಈ ಜಗತ್ತು ಕೂಡ ಏನಾಗ್ತದೆ, ವ್ಯಾವಹಾರಿಕ ಜಗತ್ತು. ವ್ಯಾವಹಾರಿಕ ಜೀವ ಯಹ ತತ್ ಜಗತ್, ವ್ಯಾವಹಾರಿಕ ಜಗತ್ ಕಥಂ ಮನ್ಯತೆ, ಹೇಗೆ ಗುರುತಿಸ್ತಾನದ ನಮ್ಮ ಒಬ್ಬರೇ ಹೇಳ್ರಿ. ನೀವು ತಿಂದ ಹೋಳಿಗೆ ಅದು ಮಿಥ್ಯಾ ಅಂತ ಹೇಳ್ರಿ. ನೆವರ್ ನೆವರ್ ನೆವರ್ ಸತ್ಯಂ. ಸತ್ಯಂ ಪ್ರತ್ಯೇತಿ ಆಮೇಲೆ ನೀವು ಹೇಳ್ರಿ. ಇಲ್ಲಪ್ಪ, ಕೇವಲ ಅಖಂಡ ಸಚ್ಚಿದಾನಂದ ಅನ್ನೋದು ಸತ್ಯ ಅಂತ ಒಂದಿದೆ. ಅವ್ನು ಹೇಳ್ತಾನೆ, ಮಿಥ್ಯಾ ಇತಿ ಮನ್ಯತೆ ಪಾರಮಾರ್ಥಿಕ. ಪಾರಮಾರ್ಥಿಗಳು ಏನದು ಕರಿತಾನವ, ಮಿಥ್ಯಾ ಅದು ಕರೀತಾನೆ. ಸಚ್ಚಿದಾನಂದ ಆತ್ಮ ಅಂತ ಒಂದಿದೆಪ್ಪ, ಅದು ಸತ್ಯಂ ಅಂದ್ರೆ ಅವನಂತಾನೆ ಅದು ಮಿಥ್ಯಾ. ಇನ್ನ ಪಾರಮಾರ್ಥಿಕ ಸತ್ಯಕ್ಕೆ ಬಂದ ಅಂತ ಇಟ್ಕೊ. ಪಾರಮಾರ್ಥಿಕ ಸತ್ಯಕ್ಕೆ ಬಂದ ಅಂತ ಇಟ್ಕೊ. ಅವನೇನಂತಾನೆ ಈ ಜಗತ್ತನ್ನ ಮಿಥ್ಯ, ಅಷ್ಟೇ ಮುಗಿದೋಯ್ತು. ಪಾರಮಾರ್ಥಿಕ ಸತ್ಯಕ್ಕೆ ಬಂದಾಗ ಜಗತ್ತು ಮಿಥ್ಯ, ಜೀವಾತ್ಮ ಮಿಥ್ಯ, ಜಗತ್ತು ಮಿಥ್ಯ, ತಾನೊಬ್ಬನು ಮಾತ್ರ ಸತ್ಯ, ಏನಿದೆಯೋ ಬ್ರಹ್ಮ ಅದು ಮಾತ್ರ ಸತ್ಯ ಅಂತಾನೆ ಅನ್ನೋದನ್ನು ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ. ಪಾರಮಾರ್ಥಿಕ ಪಾರಮಾರ್ಥಿಕಂ ಅಲ್ಲ ಪಾರಮಾರ್ಥಿಕ ಗೊತ್ತಾಗಲಿಲ್ಲ ಅಲ್ಲಿ ಪ್ರಥಮ ವಿಭಕ್ತಿ ತೋರಿ ಪ್ರಸ್ತಾವಿಕ ತೋಂಡ್ ಏನಾಗ್ತದೆ ಪ್ರಥಮ ವಿಭಕ್ತಿ ತೋಂಡ್ರೆ ಪಾರಮಾರ್ಥಿಕನು ಪಾರಮಾರ್ಥಿಕನು ಅಡ್ವಾನ್ಸ್ ಆಗಿ ಹೇಳ್ತಾ ಇದ್ದಾರೆ ಪಾರಮಾರ್ಥಿಕನು ಈ ಈ ವ್ಯಾವಹಾರಿಕ ಜಗತ್ತನ್ನ ಮತ್ತು ಈ ವ್ಯಾವಹಾರಿಕ ಜೀವಾತ್ಮನನ್ನ ಕಥಮನ್ಯತೆ ಮಿಥ್ಯಾಸಿ ಮನ್ಯತೆ. ಆದ್ರೆ ಈ ವ್ಯಾವಹಾರಿಕ ಜೀವಾತ್ಮ ಈ ವ್ಯಾವಹಾರಿಕ ಜಗತ್ತು ವ್ಯಾವಹಾರಿಕ ಜೀವಾತ್ಮನು ಸತ್ಯ ಅಂತ ಗುರುತಿಸ್ತಾ ಇದ್ದಾನೆ, ಆ ಕನಸನ್ನ ಮಿಥ್ಯಾ ಅಂತ ಗುರುತಿಸ್ತಾನೆ. ಕನಸು ಮಿಥ್ಯಾ ಜಾಗೃತ ಸತ್ಯ. ಪಾರಮಾರ್ಥಿಕನಿಗೆ ಪಾರಮಾರ್ಥಿಕ ಸತ್ಯ ಈ ಜಗತ್ತು ಮಿಥ್ಯ. ಇಲ್ಲಿ ಒಂದೇ ಒಂದು ಶಬ್ದ ನಿಮಗೆ ಕನ್ಫ್ಯೂಷನ್ ಮಾಡಬಹುದು, ಏನು ಅಂದ್ರೆ ಪಾರಮಾರ್ಥಿಕ ಜೀವ ಅಂತ ಹೇಳ್ತಾರೆ. ಪಾರಮಾರ್ಥಿಕ ಜೀವ ಸ್ವಲ್ಪ ಸುಂದಾಗಿತ್ತು, ಮೇಲಿಂದ ಬಿತ್ತಲ್ಲ ತಪ್ಪ ಅಂತ ಸುಂದಾಗಿ ಜೀವ. ಯಾಕೆ ಕರೆದ್ರು ಇವರು, ಯಾಕೆ ಕರೆದ್ರು ಅವಿದ್ಯೆಯಿಂದಾಗಿ ಆತ್ಮನೇ ಜೀವಾತ್ಮ ಆಗಿದ್ದಾನೆ, ಅವನೇ ಚಿದಾಭಾಸ. ಅವಿದ್ಯೆಯಿಂದಾಗಿ ಆತ್ಮನೇ ಯಾರವನು ಆತ್ಮ ಚಿದಾಭಾಸ. ಈ ಚಿದಾಭಾಸ ಶರೀರ ಮನಸ್ಸು ಬುದ್ಧಿಗಳಲ್ಲಿ ಅಭಿಮಾನ ಪಡ್ತಾನೆ. ಅಭಿಮಾನ ಪಡದೆ ಹೋದರೂ ಕೂಡ ಅಜ್ಞಾನ ಇನ್ನೂ ಹಾಗೆ ಇರೋದ್ರಿಂದ ಅವನು ಜೀವ ಏವ. ಅಭಿಮಾನ ಪಟ್ಟಾಗ ಶರೀರ ನಾನು ಅಂತ ಮನಸ್ಸು ಬುದ್ಧಿಗಳು ನಾನು ಅಂತ ಅವನು ವ್ಯವಹರಿಸ್ತಾ ಇರಬಹುದು. ಬಟ್ ಈವನ್ ಅದರ್ವೈಸ್ ಈಸ್ ಜೀವ, ಈವನ್ ಅದರ್ವೈಸ್ ಈಸ್ ಜೀವ. ಈ ಜೀವ ಪಾರಮಾರ್ಥಿಕವಾಗಿ ಆತ್ಮನೇ. ಅವಸ್ಥಾ ರೆಫರೆನ್ಸ್ನೊಳಗೆ ಇವನು ಜೀವ, ಅವನು ಕನಸುಗಾರ ಅನ್ನುವ ಭೇದಗಳನ್ನು ನಾವು ನೋಡ್ತೀವಿ. ಇವನು ಜೀವ, ಅವನು ವ್ಯವಹಾರಿಕ, ಅವನು ಕನಸುಗಾರ. ವಾಸ್ತವಿಕತೆಯಲ್ಲಿ ಇವನು ಕೇವಲ ಸಚ್ಚಿದಾನಂದ ಆತ್ಮ. ಹೀಗಾಗಿ ಇವನಿಗೆ ಪಾರಮಾರ್ಥಿಕ ಜೀವ ಅಂತ ಕರೆದು ತಪ್ಪೇನಿಲ್ಲ ಅಂತ ನನಗನ್ನಿಸ್ತದೆ. ಕರೆದವರು ಪಾರಮಾರ್ಥಿಕ ಜೀವ. ಈ ಪಾರಮಾರ್ಥಿಕ ಜೀವ ಜನ್ಮ ಜನ್ಮಾಂತರದ ವಿಶೇಷ ಪುಣ್ಯಗಳಿಂದ ಶಾಸ್ತ್ರೋಪದೇಶದ ಅನುಗ್ರಹವನ್ನು ಪ್ರಾಪ್ತ ಮಾಡಿಕೊಂಡು ಏನಾಗಿದ್ದಾನೀಗ, ಬ್ರಹ್ಮ ಐಕ್ಯಂ ಪಾರಮಾರ್ಥಿಕಂ. ನೋಡ್ರಿ ಪಾರಮಾರ್ಥಿಕ ಜೀವಸ್ತು ಪಾರಮಾರ್ಥಿಕ ಜೀವಸ್ತು ಬ್ರಹ್ಮೈಕ್ಯಂ ಪಾರಮಾರ್ಥಿಕಂ ಬ್ರಹ್ಮೈಕ್ಯಂ ಪಾರಮಾರ್ಥಿಕಂ ಪ್ರತ್ಯೇತಿ ವೀಕ್ಷ್ಯತೆ ನಾನ್ಯತ್ ಪ್ರತ್ಯೇತಿ ವೀಕ್ಷ್ಯತೆ ನಾನ್ಯತ್ ವೀಕ್ಷ್ಯತೆ ತ್ವನ್ರುತಾತ್ಮನಾ ವೀಕ್ಷ್ಯತೆ ತ್ವನ್ರುತಾತ್ಮನಾ ವೀಕ್ಷ್ಯತೆ ತ್ವನ್ರುತಾತ್ಮನಾ ಸಂಧಿ ಹೆಂಗದೆ ಗೊತ್ತಾ? ತು ಅನೃತ ಆತ್ಮನ ವೀಕ್ಷತೆ ತು ಅನೃತ ಆತ್ಮನ. ಪಾರಮಾರ್ಥಿಕ ಜೀವಹಾತು ಪಾರಮಾರ್ಥಿಕವಾಗಿ ನೋಡಿದ್ಯಾದ್ರೆ ಪಾರಮಾರ್ಥಿಕ ಜೀವಹಾತು ಪಾರಮಾರ್ಥಿಕಂ ಬ್ರಹ್ಮ ಐಕ್ಯಂ. ಪಾರಮಾರ್ಥಿಕ ಜೀವಹಾತು ಪಾರಮಾರ್ಥಿಕಂ ಬ್ರಹ್ಮ ಐಕ್ಯಂ ಪ್ರತ್ಯೇತಿ. ಆ ಬ್ರಹ್ಮನು ನಾನೇ ಎಂದು ಅರಿಯುತ್ತಾನೆ, ವ್ಯಾವಹಾರಿಕನು ಅರಿಯುವುದಿಲ್ಲ. ಕೇಳಿ ಪ್ಲೀಸ್, ದಿಸ್ ಇಸ್ ವಾಟ್ ಈಸ್ ಟು ಬಿ ಅಂಡರ್ಸ್ಟುಡ್ ಹಿಯರ್ ಇನ್ ದೀಸ್ ಟೂ ತ್ರೀ ವರ್ಸಸ್. ವ್ಯಾವಹಾರಿಕನಿಗೆ ನಾನು ಬ್ರಹ್ಮ ಎಂದು ತಿಳಿಯುವ ಸಾಧ್ಯತೆ ಇಲ್ಲ. ಕನಸುಗಾರನ ಕ್ಷೇತ್ರವೇ ಬೇರೆ, ಅವನಿಗೆ ಬ್ರಹ್ಮ ಎಂದು ತಿಳಿಯುವ ಸಾಧ್ಯತೆ ಇಲ್ಲ. ಹಾಗಾದ್ರೆ ಯಾರು ತಿಳಿಯೋದು ಬ್ರಹ್ಮನನ್ನ ನಾನು ಬ್ರಹ್ಮ ಅಂತ? ನಾನು ಬ್ರಹ್ಮ ಅಂತ ತಿಳಿಯೋನು ಯಾರು? ಆ ಪಾರಮಾರ್ಥಿಕ ಜೀವ ಹೇಗೆ ನೀವು ಕನಸುಗಾರ ಅಂತ ಹೇಳಿದ್ರಿ? ಓಕೆ ಫೈನ್, ಇವನಿಗೆ ವ್ಯಾವಹಾರಿಕ ಅಂತ ಕರೆದ್ರಿ. ಯಾಕಂದ್ರೆ ಹುಳಿ ಹೇಗಾಗಿದೆ, ಖಾರ ಹೇಗಾಗಿದೆ, ಇದು ದೊಡ್ಡದಿದೆಯೋ ಸಣ್ಣದಿದೆಯೋ, ಕಠಿಣ ಇದೆಯೋ ಮೃದು ಇದೆಯೋ, ಇದು ಹಿಮಾಲಯವೋ ಇನ್ನು ಸಹ್ಯಾದ್ರಿನೋ ಇತ್ಯಾದಿ ಇತ್ಯಾದಿ ಅವನು ಗುರುತಿಸ್ತಾ ಹೋಗ್ತಾನೆ. ಅದು ವ್ಯಾವಹಾರಿಕ ಜಗತ್ತು, ಅವನು ವ್ಯಾವಹಾರಿಕ ಜೀವಾತ್ಮ, ಅದು ಅವನಿಗೆ ಸತ್ಯ. ಅದಕ್ಕೆ ತಾನೇ ಈ ವ್ಯಾವಹಾರಿಕ ಜೀವಾತ್ಮ ಭಗವಂತುಡು ಎಕ್ಕಡೋ ಉಣ್ಣಾರು, ಇಕ್ಕಡ ಲೇದು, ಮಾತು ತೆಲ್ಲಿದ್ದು ಎಕ್ಕಡೋ ಉಣ್ಣಾರು. ನನಗೆ ಗೊತ್ತಿಲ್ಲ ಅಂತ ಯಾವನು ಹೇಳ್ತಾನೆ? ವ್ಯಾವಹಾರಿಕ ಜೀವಾತ್ಮ ಯಾಕೆ ಅವನಂಗೆ ಹೇಳ್ತಾನೆ? ವ್ಯಾವಹಾರಿಕ ಜಗತ್ತು ಅವನಿಗೆ ಸತ್ಯ. ನೀ 10 ಸಲ ಹೇಳವನಿಗೆ ತತ್ವಮಸಿ, ಅಯಂ ಆತ್ಮ ಬ್ರಹ್ಮ, ಸತ್ಯಂ ಜ್ಞಾನಮನಂತಂ ಬ್ರಹ್ಮ, ಕೇವಲಂ ಬ್ರಹ್ಮ, ಅಶುದ್ಧಂ ಬ್ರಹ್ಮ, ಆನಂದಂ ಬ್ರಹ್ಮ. ಓಕೆ ಓಕೆ ಓಕೆ ಸ್ವಾಮಿ, ಇದೆಲ್ಲ ಸತ್ಯ, ನನಗೆ ಇದನ್ನು ಬಿಟ್ಕೊಟ್ಟು ಅದನ್ನ ಯಾಕೆ ನಾ ತಿಳ್ಕೊಳ್ಳಿ? ನೀವು ಹೇಳುತ್ತಿಲ್ಲ ಸತ್ಯ. ಪರೋಕ್ಷತಃ ಜಾನಾತಿ, ಪರೋಕ್ಷತಃ ಒಬ್ಬನಿದ್ದಾನೆ. ಕನಸಿನವನಿಗೂ ಆತ್ಮಜ್ಞಾನ ಸಾಧ್ಯ ಇಲ್ಲ, ವ್ಯವಹಾರಿಕನಿಗೂ ಸಾಧ್ಯ ಇಲ್ಲ. ಹಾಗಾದ್ರೆ ಇನ್ನು ಯಾರಿಗೆ ಸಾಧ್ಯ? ಇವನ್ನೆಲ್ಲ ಎಷ್ಟು ಚಂದಾಗಿ ನೀವು ತಿಳ್ಕೊಂಡ್ರಿ. ಹಂಗೆ ಈ ಪಾರಮಾರ್ಥಿಕ ಜೀವಾತ್ಮ ಯಾರು ಅಂತ ತಿಳ್ಕೊಂಡ್ರಿ? ನಾವು ಎಲ್ಲಿ ತಿಳ್ಕೊಂಡ್ರಿ? ಶರೀರ ಮನಸ್ಸು ಬುದ್ಧಿ ಇತ್ಯಾದಿಗಳಿಂದ ಸಹಿತನಾಗಿದ್ದಂತ ವ್ಯಾವಹಾರಿಕ ಜೀವ, ಈ ವ್ಯಾವಹಾರಿಕ ಜೀವ ವ್ಯಾವಹಾರಿಕ ಜಗತ್ತಿನಲ್ಲಿ ವ್ಯವಹಾರ ಮಾಡ್ತಾ ಇರ್ತಾನೆ. ಆ ವ್ಯವಹಾರ ಮಾಡ್ತಾ ಇರುವವನು ಚಿಕ್ಕಪ್ಪ, ದೊಡ್ಡಪ್ಪ, ಅಪ್ಪ, ಮಗ, ತಾತ, ತಂದೆ, ಮಾವ, ಕಾಕ, ಚಿಕ್ಕಪ್ಪ, ಇವೆಲ್ಲ ಏನಿವೆಯೋ ವ್ಯಾವಹಾರಿಕ. ಪಡ್ಕೊಂಡೆ, ಕಳ್ಕೊಂಡೆ, ಲಾಸ್ ಆಯ್ತು, ಗೇನ್ ಆಯಿತು, ಎಲ್ಲ ವ್ಯಾವಹಾರಿಕ. ಧಾರ್ಮಿಕ ಅಧಾರ್ಮಿಕ ಎಲ್ಲ ವ್ಯಾವಹಾರಿಕ. ಹಾ, ಪಾಪ ಪುಣ್ಯ ಸೇರಿಸಿ ಎಲ್ಲ ಅವನತ್ತು ಬಿಡಿ, ಅವನು ಬಿಸಿಬೇಳೆ ಬಾತಿದ್ದಂಗ, ಅವನು ಕನಸು ಬಾರ, ಏನೇನೋ ಮಸಾಲ ಅರಿತಿರ್ತಾನ. ಮತ್ತು ಒಂದ್ಸಲ ಮಸಾಲ ಅರ್ದಂಗೆ ಇನ್ನೊಂದ್ಸಲ ಮಸಾಲ ಹಾಕೋದು, ಅವನ ಮಸಾಲ ಬೇರೆನೇ. ಮತ್ತು ಹೇಳಿದ್ರೆ ಹೇಗಿದ್ರೆ ಅದು ಈ ವ್ಯವಹಾರಿಕ ಅದನ್ನ ಮಿಥ್ಯ ಅಂತ ತಿಳಿತಾನೆ, ತನ್ನ ವ್ಯವಹಾರಿಕ ಜಗತ್ತನ್ನು ಸತ್ಯ ಅಂತ ತಿಳಿತಾನೆ. ಪಾರಮಾರ್ಥಿಕ ಜೀವ ಚಕ್ಕಂತ ತಿಳಿತೀರಾ? ಚಕ್ಕನ್ನು ಗುರುತಿಸ್ತೀರಾ? ನೀವು ಎದುರು ತೋರಿಸ್ತೇನೆ, ಗುರುತಿಸ್ಬೇಕಷ್ಟೇ. ಅರ್ಜುನ ಯುದ್ಧಕ್ಕೆ ಬಂದಿದ್ದಾನೆ ವ್ಯಾವಹಾರಿಕ, ಕೃಷ್ಣಾರ್ಜುನರ ಸಂವಾದ ಕೃಷ್ಣಾರ್ಜುನರಿಗೆ ಮಾತ್ರ ಗೊತ್ತಿದೆ, ಉಳಿದವರು ಹೊರಗಿನವ್ರಿಗೆ ಯಾರಿಗೂ ಗೊತ್ತಾಗ್ತಾ ಇಲ್ಲ. ಅವ ಯಾವ ಅರ್ಜುನ? ಪೂಜ್ಯ ಸ್ವಾಮೀಜಿ ಬ್ಲೆಸ್ಸಿಂಗ್ಸ್ ಇದು. Right time, right example, at the right place. I repeat again. ಹದಿನೆಂಟು ಅಕ್ಷೋಹಿ ಸೈನ್ಯ ಸಹಿತವಾಗಿ ಕೌರವ ಪಾಂಡವಾದಿಗಳು ಬಂದಿದ್ದಾರೆ ಕುರುಕ್ಷೇತ್ರದಲ್ಲಿ ಯುದ್ಧಕ್ಕೆ ಸನ್ನದ್ಧರಾಗಿ. ಯಾವ ಅರ್ಜುನ? ಅಲ್ಲಿ ಸಾರಥಿಯಾಗಿಯೂ ಬಂದಿದ್ದಾನೆ ಕೃಷ್ಣ. ಯಾವ ಕೃಷ್ಣ? ವ್ಯಾವಹಾರಿಕ ಕೃಷ್ಣ. ಅಸ್ತ್ರಶಸ್ತ್ರಾದಿಗಳ ಸಂಗ್ರಹವನ್ನು ತಂದಿದ್ದಾನೆ. ಯಾವ ಅರ್ಜುನ? ವ್ಯಾವಹಾರಿಕ. ಅವನಿಗೆ ಅಷ್ಟು ಅಸ್ತ್ರಗಳು, ಶಸ್ತ್ರಗಳ ಮಂತ್ರಗಳು ಅಷ್ಟು ಜ್ಞಾಪಕದಲ್ಲಿವೆ. ಅವನಿಗೆ ಅಂದ್ರೆ ಯಾವ ಅವನಿಗೆ? ವ್ಯಾವಹಾರಿಕ. ಇದೆಲ್ಲವನ್ನೂ ಸ್ತಬ್ಧ ಮಾಡಿಬಿಟ್ಟು ಈಗ ಕೃಷ್ಣ ಉಪದೇಶ ಕೊಡ್ಲಿಕ್ಕೆ ಯಾರಿಗೆ? ಯಾರಿಗೆ? ಅರ್ಜುನ. ಯಾವ ಅರ್ಜುನ? ವ್ಯಾವಹಾರಿಕ ಅರ್ಜುನನಿಗೆ ಕೊಟ್ಟಿಲ್ಲ, ಕೊಡುವ ಸಾಧ್ಯತೆ ಇಲ್ಲ. ಯಾಕೆ? ಬಾಣಗಳು ಬರ್ತಿರ್ತಾವ ಹಂಗೆ. ಕನಸು ಕಾಣುವ ಅರ್ಜುನನಿಗೆ ಕೊಡ್ಲಿಕ್ಕೆ ಸಾಧ್ಯವಿಲ್ಲ. ಕಾರಣವೇನೆಂದರೆ ಇವರಿಬ್ಬರು ಎಚ್ಚರದಲ್ಲೇ ಇದ್ದಾರೆ. ಕನಸಿನಲ್ಲಿ ಕನಸಿನ ಎಚ್ಚರ ಕನಸುಗಾರನಿಗೆ ಮಾತ್ರ ಇರ್ತದೆ, ಅಲ್ಲಿ ಇಬ್ಬರು ಇರುವುದಿಲ್ಲ. ಇಬ್ಬರಿದ್ದ ಮೇಲೆ ಎಚ್ಚರ ಆದ್ಮೇಲೆ ಇವ ಕೇಳ್ತಾನೆ, ಅಷ್ಟು ಅಲ್ಲಿ ತನಕ ನೆನಪದ, ಮುಂದೆ ಏನಾಗ್ತದೆ ಸ್ವಲ್ಪ ನೀ ಹೇಳ್ತೀಯ ಅಂತ ಅವನಿಗೆ ಕೇಳ್ತಾನೆ. ಹೇಳ್ತಾನೆ ನಾವು ಹೇಳಲ್ಲ, ಅವನು ಅವ್ರು ಹೇಳಲ್ಲ. ಯಾಕೆ? ಕನಸು ಎಷ್ಟು ಮಂದಿ ಕಾಣ್ತದೆ? ಒಬ್ಬನಿಗೆ. ಕನಸು ಒಬ್ಬನಿಗೆ ಕಾಣ್ತದೆ. ಬಾ, ನಾನು ನೀನು ಇಬ್ರು ಕೂಡಿ ಕನಸು ಕಾಣೋಣ ಬಾ. ಏ ಇಲ್ಲ, ಆದ್ರೆ ಇಲ್ಲಿ ಹಾಗಲ್ಲ. ನಾನು ಯುದ್ಧಕ್ಕೆ ಹೋಗ್ತೇನೆ, ನೀನು ಸಾರಥಿ ಆಗಿ ಬಾ. ಬಂದದ್ದು ವ್ಯಾವಹಾರಿಕ, ಆದ್ರೆ ಉಪದೇಶ ಮಾಡುವಾಗ ಇವರಿಬ್ಬರೇ ಇರ್ತಾರೆ, ಗುರು ಶಿಷ್ಯ. ಇದು ವ್ಯಾವಹಾರಿಕವೋ, ಇದು ಕನಸೋ, ಇದು ಪಾರಮಾರ್ಥಿಕವೋ? ಥ್ಯಾಂಕ್ ಯು ಗಾಡ್. ಐ ವಾಸ್ ಕಾಟ್ ನನಗೆ ಪ್ರಶ್ನೆ ಬಂದು ನನ್ನನ್ನು ಸಿಕ್ಕಾಕ್ಬಿಡ್ತು. ದಿಸ್ ಶಿಷ್ಯ ಏಷಣಾತ್ರಯಗಳನ್ನು ತ್ಯಾಗ ಮಾಡಿದ್ದಾನೆ. ವ್ಯಾವಹಾರಿಕ ಜಗತ್ತನ್ನ, ಇದು ವ್ಯಾವಹಾರಿಕ ಜಗತ್ತು ಅಂತ ಗುರುತಿಸಿದ್ದಾನೆ, ಇದರಿಂದ ನನಗೆ ಯಾವ ಲಾಭವೂ ಇಲ್ಲ ಅನ್ನುವಂಥದ್ದು ಸ್ಪಷ್ಟವಾಗಿದೆ. ಆ ಸ್ಪಷ್ಟತೆಯನ್ನ ಪಡೆದಂತಹ ಆ ಜೀವಾತ್ಮ, ಅವ ಯಾವ ಜೀವಾತ್ಮ? ಆದರೆ ಪಾರಮಾರ್ಥಿಕ ಸತ್ಯ ಅಲ್ಲ. ಪಾರಮಾರ್ಥಿಕ ಸತ್ಯ ಅಲ್ಲ, ಯಾಕೆ ಅಜ್ಞಾನ ಇನ್ನೂ ಇದೆ. ಆ ಅಜ್ಞಾನದ ಪೊರೆಯನ್ನು ಕಳಚಿದಾಗ ಮಾತ್ರ ಅವನು ಪಾರಮಾರ್ಥಿಕ ಆತ್ಮ. ಅಜ್ಞಾನದಿಂದಾಗಿ ಪಾರಮಾರ್ಥಿಕ ಜೀವ, ಉಪಾಧಿಗಳಿಂದಾಗಿ ವ್ಯಾವಹಾರಿಕ ಜೀವ, ತನ್ನದೇ ಆದ ಕನಸಿನಿಂದಾಗಿ ಕನಸುಗಾರ ಜೀವಾತ್ಮ. ಮುಗಿಸಿಬಿಡ್ತೇನೆ, ಸಾಕು. ಎಷ್ಟು ಬಿಸಿ ಆಗಿದೆ. ಯಾರಿಗ್ರಿ ಜ್ಞಾನ ಆಗೋದು? ಅದಕ್ಕೆ ಹೇಳ್ತೀನಿ, ನಮ್ಮ ಗುರುಗಳು ಬೆಳಗ್ಗೆ 4 ಗಂಟೆಗೆ ಬಂದು ನನಗೆ ಉಪದೇಶ ಕೊಟ್ಟು ಹೋಗ್ಯಾರ, ಆವಾಗ್ಲಿಂದ ನನ್ನ ಜೀವನನ ಚೇಂಜ್ ಆಗ್ಬಿಡ್ತು ನೋಡ್ರಿ, ನಾನು ಅವಧೂತನಾಗ್ಬಿಟ್ಟೆ. ನೈ ಹೋತಾ ಹೇ, ಯಾಕೆ? ಕನಸುಗಾರ ಕನಸುಗಾರ, ಡ್ರೀಮರ್ ಕ್ಯಾನ್ ಬಿ ಓನ್ಲಿ ಡ್ರೀಮರ್. ಹೀಸ್ ವರ್ಡ್ ಈಸ್ ಎಂಟೈರ್ಲಿ ಡಿಫರೆಂಟ್, ವಿಚ್ ಕ್ಯಾನ್ ನಾಟ್ ಬಿ ಇಂಟರ್ಪ್ರಿಟೇಟೆಡ್ ಬೈ ಎನಿಬಡಿ. ವ್ಯಾಖ್ಯಾನಿಸಲಿಕ್ಕೆ ಸಾಧ್ಯವೇ ಇಲ್ಲ, ಬೇರೆ ಯಾರಿಂದಲೂ ಕನಸನ್ನು ವ್ಯಾಖ್ಯಾನಿಸಲಿಕ್ಕೆ ಸಾಧ್ಯವಿಲ್ಲ. ಯಾಕೆ? ಆ ಕನಸುಕಾರನಿಗೆ ಮಾತ್ರ ಕನಸು. ಅವನಿಗೆ ನೀವು ಹೆಂಗೆ ಉಪದೇಶ ಕೊಡ್ತೀರಿ? ಅವ ಹೆಂಗ ತಾನೇ ಮುಕ್ತನಾಗ್ತಾನೆ? ಇನ್ನು ವ್ಯಾವಹಾರಿಕ ಜಗತ್ತಿನಲ್ಲಿದ್ದವನಿಗೆ ಮುಕ್ತಿಯ ಸಾಧ್ಯತೆ ಇಲ್ಲ, ಏಕೆಂದರೆ ವ್ಯಾವಹಾರಿಕವಾದ ಜಗತ್ತು ಅವನಿಗೆ ಸತ್ಯ. ಜನ್ಮ ಸತ್ಯ, ಮರಣ ಸತ್ಯ, ಧರ್ಮ ಅಧರ್ಮಗಳು ಸತ್ಯ. ಮೋಕ್ಷೋಪದೇಶ ಯಾರಿಗೆ? ಮೋಕ್ಷ ಯಾರಿಗೆ? ಈ ಪಾರಮಾರ್ಥಿಕ ಜೀವ ಯಾವನು ಮುಮುಕ್ಷು ಆಗಿದ್ದಾನೆ ಆದ್ರೆ ಮುಕ್ತನಾಗಿದ್ದ. ಮುಮುಕ್ಷು ಆಗಿದ್ದಾನೆ ಆದ್ರೆ ಮುಕ್ತನಾಗಿಲ್ಲ. ಅಂದ್ರೆ ನೀವು ತಿಳ್ಕೋಬೇಕು, ಮುಮುಕ್ಷು ಆದಾಗಿಯೂ ಕೂಡ ಅಜ್ಞಾನ ಇನ್ನೂ ಇರುತ್ತದ. ಸಾಧಕ ಸ್ಥಾನದಲ್ಲಿ ಇದ್ದಾಗ್ಯೂ ಕೂಡ ಅಜ್ಞಾನ ಇನ್ನೂ ಇರ್ತದ. ಸಾಧನಾ ಮಾರ್ಗದಲ್ಲಿ ಇದ್ದಾಗ್ಯೂ ಕೂಡ ಅಜ್ಞಾನ ಇರ್ತದ. ಆ ಅಜ್ಞಾನ ಅನ್ನುವ ಒಂದೇ ಒಂದು ಅಂತರ್ಪಟ ಫಟ್ ಅಂತ ಬಿತ್ತಂದ್ರೆ ನೀನ ನಾನು ನಾನು. ನಮ್ಮ ಹಿಂದೂ ಧರ್ಮದ ಮದುವೆಗಳು ಹಿಂಗವ, ಆಕೆ ಕುರುಳಿದ್ದಾಳು, ಕುಂಟಿದ್ದಾಳು, ಮೂಗು ಸೊಟ್ಟದನು, ತಲೆ ಹಂಗದನು, ಹಿಂಗದನು, ಏನು ಹಿರಿಯರು ನೋಡ್ಲಿಕ್ಕೆ ಬಿಡಂಗಿಲ್ಲ. ಆಕೆಗೆ ಇವನನ್ನು ನೋಡಿ ಬಿಡಂಗಿಲ್ಲ, ಇವನಿಗೆ ಆಕೆನ ನೋಡಿ ಬಿಡಂಗಿಲ್ಲ. ಎಲ್ಲಿ ತನಕ ಅದ ಇಬ್ಬರ ನಡುವೆ ಒಂದು ಅಂತರ್ಪಟ ಇರ್ತದ, ಅದ ಕೆಳಗೆ ಬೀಳಂಗಿಲ್ಲ, ಅಲ್ಲಿ ತನಕ ಮುಖ ನೋಡಿಲ್ಲ. ಮದುವೆ ನಿಶ್ಚಯ ಹೋಗ್ತದೆ, ಒಪ್ಪಿಗೆನೂ ಕೊಟ್ಟು ಬಿಡ್ತಾರೆ. ಯಾವಾಗ ಅಂತರ್ಪಟ ಬಿತ್ತು ಏಳೇಳು ಜನ್ಮಕ್ಕೂ ನೀನ ನಾನು ನಾನ ಏಳೇಳು ಜನ್ಮ ಅದನ್ನ ಬ್ರಹ್ಮ ಐಕ್ಯ ಅಂತ ಇಲ್ಲಿ ಕರೆದಿದ್ದಾರೆ. ಆ ಜೀವಾತ್ಮ, ಆ ಪಾರಮಾರ್ಥಿಕ ಜೀವಾತ್ಮ ಆ ಸದ್ಗುರುಗಳು ಕೊಟ್ಟ ಉಪದೇಶದಿಂದ ಅಜ್ಞಾನವು ಕಳಚಿ ಬ್ರಹ್ಮೈಕ್ಯವನ್ನು ಹೊಂದುತ್ತಾನೆ. ಹಾಗಾದ್ರೆ ಮೋಕ್ಷ ಯಾರಿಗೆ ಸಾಧ್ಯ? ಮೋಕ್ಷ ಯಾರಿಗೆ ಸಾಧ್ಯ? ಪಾರಮಾರ್ಥಿಕ ಜೀವನಿಗೆ ಮೋಕ್ಷ ಸಾಧ್ಯ. ಈಗ ನಾವು ಯಾರ್ಯಾರು ಯಾವ್ಯಾವ ಹಂತದಲ್ಲಿ ಇದ್ದೀವಿ ಅಂತ ನಾವ ನೋಡಿಕೊಂಡು ಯಾವ ಹಂತಕ್ಕೆ ಬರಬೇಕು ಅಂತ ನಾವ ನಿರ್ಣಯ ಮಾಡಬೇಕು. ಪ್ರಯಾಣ ದೀರ್ಘದನೋ ಶಾರ್ಟ್ ಅದನೋ ಸುದೀರ್ಘದನೋ ಅದು ಅವರವರ ನಿರ್ಣಯಕ್ಕೆ ಬಿಟ್ಟು. ಹೋಗ್ಲಿ ಬಿಡಿ ಸ್ವಾಮಿ, ನಾನು ವ್ಯಾವಹಾರಿಕ ಜೀವಾತ್ಮನು, ನಾನು ಪಾರಮಾರ್ಥಿಕ ಜೀವಾತ್ಮ, ನಾನು ನಿರ್ಣಯ ಮಾಡ್ಲಿಕ್ಕೆ ಆಗುದಿಲ್ಲ. ಇನ್ನು ಮೋಕ್ಷೋಪದೇಶ ಬೇಕು ಅಂತ ಕೇಳ್ಕೊ, ನಾನು ಹೇಳಿಕೊಡ್ತೇನೆ. ಅದು ಸದ್ಗುರುಗಳ ಅನುಗ್ರಹದಿಂದ ಎಷ್ಟು ಸಾಧ್ಯವೋ. ಎಷ್ಟು ತಿಳಿಸಲು ಸಾಧ್ಯವೋ ಅಷ್ಟು ನಾನು ಹೇಳ್ಕೊಡ್ತೇನೆ. ಬಟ್ ಅದರೊಳಗೆ ಐ ಕೆನಾಟ್ ಡಿಸೈಡ್ ಅಬೌಟ್ ಯು. ಈಗ ಇದ್ರೊಳಗೆ ನಿಮ್ಗೆಲ್ಲ ಅರ್ಥ ಹೊಂದ್ತದೆ, ವಿವೇಕ, ವೈರಾಗ್ಯ, ಶಮ, ದಮ, ಉಪರತಿ, ತಿತಿಕ್ಷ, ಶ್ರದ್ಧಾ, ಸಮಾಧಾನ, ಮುಮುಕ್ಷುತ್ವ, ಇವಷ್ಟು ಯಾರಿಗೆ? ವ್ಯವಹಾರಿಕನಿಗಲ್ಲ, ಪಾರಮಾರ್ಥಿಕ ಜೀವನಿಗೆ ಸಾಧಿಸಲಿಕ್ಕಾಗಿ. ಮುಮುಕ್ಷುತ್ವ ಪಾಡದ್ರೂ ಹೇಳ್ಬೋದು ಏನು ಅಂದ್ರೆ, ವ್ಯಾವಹಾರಿಕ ಜೀವ ಇವನು ಪೊಟೆನ್ಶಿಯಲ್ ಪಾರಮಾರ್ಥಿಕ ಜೀವ. ವ್ಯಾವಹಾರಿಕ ಜೀವ ಇದ್ದಾನಲ್ಲೋ ಒಳಗೆ ಪೊಟೆನ್ಶಿಯಲ್ ಪಾರಮಾರ್ಥಿಕ ಜೀವ. ಆದ್ರೆ ಈ ಎಲ್ಲ ಬಂಧನಗಳನ್ನ ಕಳಚಿಕೊಂಡಾಗ ಅವನು ಪಾರಮಾರ್ಥಿಕ ಜೀವ ಕಂಪ್ಲೀಟ್ ಆಗ್ತಾನೆ. ಆ ಕಂಪ್ಲೀಟ್ ಆದಾಗ ಅವನು ಯತ್ ಶ್ರೇಯ ನಿಶ್ಚಿತಂ ಬ್ರೂಹಿ, ನನಗೆ ಶ್ರೇಯಸ್ಕರವಾದದ್ದು ಯಾವುದು ಅದನ್ನು ಹೇಳಿಕೊಡು ಅಂತ ಕೈ ಮುಗಿದು ಕೇಳ್ಕೊಳ್ತಾನೆ. ಸುನಿಶ್ಚಿತಂ ಬ್ರೂಹಿ ಕೃಷ್ಣ, ನನಗೆ ಸ್ಪಷ್ಟವಾಗಿ ಉಪದೇಶ ಮಾಡಿಬಿಡು, ಇದೇ ಮೋಕ್ಷ. ಈಗ ಅವನು ಉಪದೇಶ ಮಾಡ್ತಾನೆ, ಅಶೋಚ್ಯ ಅನ್ವಶೋಚಸ್ತ. ಯಾರಿಗೆ? ವ್ಯಾವಹಾರಿಕ ಅರ್ಜುನನಿಗಲ್ಲ. ಯಾಕಂದ್ರೆ ವ್ಯಾವಹಾರಿಕ ಅರ್ಜುನನ ಕ್ಷೇತ್ರ ಅಲ್ಲಲ್ಲೇ ಹೆಂಗ್ ನಿಂತ್ಬಿಟ್ಟವ್ರು, ಹೆಂಗಿದ್ದಾವ ಹೆಂಗ ನಿಂತ್ಬಿಟ್ಟ ಅವರಷ್ಟು ಅಚ್ಚಿ ಆಗ್ಬಿಟ್ಟವ್ರು. ಹೋಲ್ ಕುರುಕ್ಷೇತ್ರ, ಹೋಲ್ ಥಿಂಗ್ ಪುಟ್ ಟುಗೆದರ್ ಫ್ಯೂ ಮಿನಿಟ್ಸ್, ನಾಟ್ ಇವನ್ ಫ್ಯೂ ಮಿನಿಟ್ಸ್, ಫ್ಯೂ ಸೆಕೆಂಡ್ಸ್. ಅಷ್ಟೊಳಗೆ ಇಷ್ಟು ಉಪದೇಶ ಮುಗಿದೋಗ್ಬಿಟ್ಟು ಯಾಕೆ? ವ್ಯಾವಹಾರಿಕ ಅರ್ಜುನನ ಒಳಗೆ, ವ್ಯಾವಹಾರಿಕ ಅರ್ಜುನನ ಒಳಗೆ ಪಾರಮಾರ್ಥಿಕ ಅರ್ಜುನ ಇದ್ದಾನೆ. ಈಗ ಪಾರಮಾರ್ಥಿಕ ಅರ್ಜುನ ಮಾತ್ರ ಎದುರಿಗೆ ಕಾಣಿಸ್ತಾ ಇದ್ದಾನೆ. ಹೋಗಪ್ಪ ಇದೆಲ್ಲ ವಿಚಾರ ಮಾಡಬೇಡ, ಇನ್ನೊಂದು ಎರಡು ಸಲ ಯುದ್ಧನೇ ಮಾಡಿ ಹೋಗು ಅಂತ ಹೇಳಲಿಲ್ಲ ನೋಡಿ ಕೃಷ್ಣ. ಹೇಳ್ತಿದ್ನ ಏನೋ ಒಂದು ವೇಳೆ ವ್ಯಾವಹಾರಿಕ ಅರ್ಜುನ ಎದುರುಗಡೆ ಇದ್ದಿದ್ರೆ. ಆದ್ರೆ ಎದುರುಗಡೆ ವ್ಯಾವಹಾರಿಕ ಅರ್ಜುನ ಇಲ್ಲ, ಯಾರಿದ್ದಾರಲ್ಲಿ? ಪಾರಮಾರ್ಥಿಕ ಅರ್ಜುನ ಇದ್ದಾನೆ. ತಗೋ ಅಶೋಚ್ಯಾನ ಅನ್ವಶೋಚ ಪಟ ಪ್ರಜ್ಞಾ ವಾದಾಂಶ ಭಾಷದು ಗತಾಸು ಅಗತಾಸು ಪಂಡಿತ ನಾನು ಶೋಚ ನತ್ವೇವಾಹಂ ಜಾತು ನಾಸಂ ನತ್ವ ನೇಮೇ ಜನಾಧಿಪಃ ನ ಚೈವನ ಭವಿಷ್ಯಾಮಃ ವಯಂ ಸರ್ವೇ ಅತಃ ಪರಂ. ಏನು ಒಂದೊಂದು ಉಪದೇಶ ಪಟ ಪಟ ಕಪ್ಪ ಕಪ್ಪ ಕೊಡಿತಾನೆ. ಇದು ಬಹಳ ತಪ್ಪು. ನಾ ಕೇಳಿದ್ದ ಒಂದು ಏನೇನೋ ಹೇಳ್ತಾನೆ ಬರ್ತ ಇವನು, ಏನೇನು ಹೇಳ್ತಿಲ್ಲ. ಈಗ ನೀನು ಏನಾಗಿ ಕೇಳಿದೀಯ, ಮೋಕ್ಷವಾಗಿ ಕೇಳಿದೀಯ. ಪ್ರಾದಿಭಾಷಿಕ ಜೀವಾತ್ಮ, ವ್ಯಾವಹಾರಿಕ ಜೀವಾತ್ಮ, ಪಾರಮಾರ್ಥಿಕ ಜೀವಾತ್ಮ, ಮೂರು ಜಿಜ್ಞಾಸೆಗಳನ್ನು ನೀವು ಮಾಡಿದ್ದೀರಿ ಈಗ, ಹೌದಾ? ಆ ಜ್ಞಾನವಾದಾಗ ಅವನು ಹೇಗಿರ್ತಾನೆ? ಅವನು ನ ಅನ್ಯತ್ ವೀಕ್ಷತೆ, ಬ್ರಹ್ಮ ಐಕ್ಯ ಮಾತ್ರ ವೀಕ್ಷತೆ. ಅವ ಏನನ್ನ ನೋಡ್ತಾನೆ, ಏನನ್ನ ಸ್ಪಷ್ಟ ನೋಡ್ತಾನ, ವೀಕ್ಷತೆ ನೋಡ್ತಾನೆ. ಏನನ್ನ ನೋಡ್ತಾನ, ನೋಡ್ತಾನ ಅನ್ನೋ ಅರ್ಥ ನೋಡೋದು ಅಂತಲ್ಲ. ನೋಡ್ತಾನ ಇದರ್ಥ ನೋಡೋದ ಅಂತಲ್ಲ. ಹಾ, ಅವನಿಗೆ ಬೇರೆ ಇನ್ನೊಂದು ಏನನ್ನೂ ಕಾಣುವುದಿಲ್ಲ. ಮತ್ತು ಏನ್ ಕಾಣ್ತಾನೆ? ಬ್ರಹ್ಮ ಏ ಬ್ರಹ್ಮ ಐಕ್ಯಂ ಪ್ರತ್ಯೇತಿ, ಬ್ರಹ್ಮ ಐಕ್ಯಂ ಪ್ರತ್ಯೇತಿ, ಅನ್ಯಥಾ ಅನ್ಯತ್ ನ ವೀಕ್ಷತೆ. ಹೊರತುಪಡಿಸಿ ಇನ್ನೊಂದು ಏನನ್ನೂ ಅವನು ಒಪ್ಪುವುದಿಲ್ಲ. ಪಶ್ಯತೀತಿ ಚೇತ್, ಏನನ್ನೂ ನೋಡುವುದಿಲ್ಲ. ನೋಡಿದ್ರೆ ಅನೃತಾತ್ಮನ, ನೋಡಿದ್ದೆಲ್ಲ ಸುಳ್ಳು, ಕಂಡದ್ದೆಲ್ಲ ಸುಳ್ಳು, ಇದೇ ಅಂತ ಅಂದ್ಕೊಂಡಿದ್ದೆಲ್ಲ ಸುಳ್ಳು. ಅನೃತಾತ್ಮನ ಅನ್ನುವ ತಿಳುವಳಿಕೆಯಿಂದ ನೋಡ್ತಾನೆ. ನೋಡಿದ್ದೆಲ್ಲ ಸುಳ್ಳು ಅನ್ನುವ ತಿಳುವಳಿಕೆ ಗಟ್ಟಿಯಾಗಿಟ್ಕೊಂಡ ನೋಡ್ತಾನೆ. ಹೀಗಾಗಿ ಅದು ಅವನು ಸತ್ಯ ಆಗುವುದಿಲ್ಲ. ದಟ್ಸ್ ವಾಟ್ ಬ್ರಹ್ಮ ವಿದ್ಯಾ ಈಸ್. ನಲವತ್ಮೂರು, ಮಾಧುರ್ಯ ದ್ರವ ಶೈತ್ಯಾನಿ ನೀರಧರ್ಮಾಸ್ತರಂಗಕೆ ಅನುಗಮ್ಯಾತ ತಿಷ್ಠಂತಿ ಏನೇಪ್ಯನುಗತ ಯಥ. ಅನುಗಮ್ಯಾಥ ತಿಷ್ಠಂತೆ, ಅನುಗಮ್ಯ ಅಥ ತನ್ನಿಷ್ಠೆ ತಿಷ್ಠಂತೆ. ಅದು ತನ್ನಿಷ್ಠೆ ಅಂತ ಇರಲಿ, ಅಲ್ಲಿ ಬ್ರಾಕೆಟ್ನೊಳಗೆ ತಿಷ್ಠಂತೆ ಅಂತ ಒಂದು ಸೇರಿಸ್ಕೊಳ್ರಿ. ತನ್ನಿಷ್ಠೆ ಅಂದ್ರೆ ಅದು ಅದೇ ಆಗಿರುತ್ತದೆ. ತಿಷ್ಠಂತೆ ಅಂದ್ರೆ ಅದರಲ್ಲಿ ತಾನು ತಾನು ಮಾತ್ರವಾಗಿರುತ್ತದೆ. ಯತ್ರ ಫೇನೆ ತರಂಗೇ, ತರಂಗಾಗಿ ಕಂಡರೂ ಚಿಂತೆ ಇಲ್ಲ, ನೊರೆಯಾಗಿ ಕಂಡರೂ ಚಿಂತೆ ಇಲ್ಲ, ಬುದ್ಭುದವಾಗಿ ಕಂಡರೂ ಚಿಂತೆ ಇಲ್ಲ, ತನ್ನಷ್ಟಕ್ಕೆ ತಾನಿರ್ತದೆ ಅಂದ್ರೆ ತನ್ನಿಷ್ಠೇ ತಾನೇ ತಾನಾಗಿರ್ತದೆ ಅಂತಂದ್ರೆ ಅವ್ರು ಕೊಟ್ಟ ಶಬ್ದ ಏನದು? ತಿಷ್ಟಂತೆ. ಶಬ್ದ ಅದೇ ಇದೊಂದು ಶ್ಲೋಕ ನೋಡ್ಕೊಂಡ್ಬಿಡಿ. ಮಾಧುರ್ಯ ದ್ರವ ಶೀತ ನೀರ ಧರ್ಮ. ಅಪ್ಪ ಎಟ್ ಲಾಸ್ಟ್ ಒಂದು ಕನ್ನಡ ಶಬ್ದ ಬಂತಪ್ಪ. ಅದು ಕನ್ನಡ ಶಬ್ದ ಅಲ್ಲ, ಅದು ಸಂಸ್ಕೃತದಲ್ಲಿಗೆ ನೀರಿಗೆ ನೀರಂತನ ಕರಿ. ಹೀಗಾಗಿ ಫೀಲ್ ಹ್ಯಾಪಿ ಅಬೌಟ್ ಯುವರ್ ಸಾಂಗ್. ಕನ್ನಡ ಕನ್ನಡದ ಅರ್ಧ ಭಾಗದ ಎಲ್ಲ ವ್ಯವಹಾರವು ಸಂಸ್ಕೃತದಲ್ಲೇ ನಡೀತದೆ. ನಮಗಿಂತ ಒಂದು 10% ಜಾಸ್ತಿ ಮಲಯಾಳಿ, ಅನ್ಯಥಾ ಮಲಯಾಳಂ 60% ಸಂಸ್ಕೃತ ಅವ್ರ ರೆಗ್ಯುಲರ್ ಲ್ಯಾಂಗ್ವೇಜ್. ನಮ್ದು 50%. ತಮಿಳು ಇನ್ನ ಒಂದೇ ಶಬ್ದ ನಾ ಕೇಳಿದ್ದೆ, ತೀರ್ಥಂ ಕೊಡುವ. ಇಲ್ಲ ಅಕ್ಷರಗಳೇ ಇಲ್ಲ. ಅಕ್ಷರಗಳೇ ಇಲ್ಲ ಅಲ್ಲಿ. ಕೇಳ್ಕೊ ಹೊಸೂರಿಗೆ ಕಳ್ಸ್ಬಿಡಕ್ಕೆ. ವೆರಿ ಬ್ಯೂಟಿಫುಲ್ ದೇ. ಮಾಧುರ್ಯ ಅಂದ್ರೆ ಉಪ್ಪುಪ್ಪದ ಸಿಹಿ ಅದ ರುಚಿ. ಹೌದಾ? ದ್ರವ ಅಂದ್ರೆ ಪ್ರವಹಿಸುವಿಕೆ. ಶೈತ್ಯ ಅಂದ್ರೆ ತಂಪು. ಯಾರ ಧರ್ಮಗಳಿವು? ಹೌದಾ? ಕರೆಕ್ಟ್. ವೆರಿ ಗುಡ್. ನೀರ ಧರ್ಮ ತರಂಗಕ್ಕೆ. ಇವಷ್ಟು ನೀರಿನ ಧರ್ಮಗಳು. ಈ ಧರ್ಮಗಳನ್ನ ಅನುಸರಿಸಿಕೊಂಡೇ ತರಂಗಕ್ಕೆ. ಈಗ ತರಂಗ ಉತ್ಪತ್ತಿ ಆದಂತೆ. ಹಲೋ, ತರಂಗ ಉತ್ಪತ್ತಿ ಆದಂತೆ. ಈ ಮೂರು ಧರ್ಮದೊಳಗೆ ಇರ್ತಾವೋ ಇಲ್ಲೋ? ಮುಂದೆ ಕೇಳ್ರಿ. ತೆರೆ ತೆರೆಗಳು ಮುಕ್ಕಾಲ. ತೆರೆ ತೆರೆಗಳು ಒಂದಕ್ಕೊಂದು ಗುದ್ದಾಟ ಮಾಡ್ತಾವ ಅಂತ ಹೇಳ್ಕೊ. ಆವಾಗ ಈ ಮೂರು ಧರ್ಮ ಹಂಗವನ ಇಲ್ಲ, ಹೆಚ್ಚು ಕಡಿಮೆ ಆಗವ ನೋಡ್ರಿ. ಓಕೆ. ಆಮೇಲೆ ನೊರೆ ನೊರೆ ನೊರೆ ಅಲ್ಲಿ ಕೂಡ ಏನಿದೆ? ಮೂರು ಜನ ಹೋಗಿ ಬಿಡು. ಗುಳ್ಳೆಗಳು, ಅಲೆಗಳು, ತೆರೆಗಳು, ಸುನಾಮಿ ತೆರೆಗಳು, ಮೂರು ಧರ್ಮ ಹೇಗಿವೆಯೋ ಹಾಗೆ. ಕರೆಕ್ಟ್. ವೆರಿ ಗುಡ್. ಪಾರಮಾರ್ಥಿಕ ಆತ್ಮ ಇಲ್ಲಿ ಹೇಗೆ ಈ ಮೂರು ಧರ್ಮಗಳು ಹಾಗೆ ಅಲ್ಲಿ ಸತ್, ಚಿತ್, ಆನಂದ ಎಲ್ಲದರಲ್ಲಿಯೂ ಅದೇ ಇದೆ. ಅದನ್ನು ಸರ್ವಂ ಕಲ್ವಿದಂ ಬ್ರಹ್ಮ. ಥ್ಯಾಂಕ್ ಯು. ನಾಳೆ ಈ ಗ್ರಂಥ ಮುಗೀತದೆ. ನಾಡಿದ್ದು ಗ್ರಂಥ ಮತ್ತೆ ಹೊಸದು ಪ್ರಾರಂಭ. ಯಾವುದು ಪ್ರಾರಂಭ ಆಗ್ತದೆ? ಬಹುಶಃ ಅದನ್ನು ಬರೆಸಬೇಕಾಗ್ತದೆ. ಯಾವುದನ್ನು ವಿಚಾರ ಮಾಡಿದ್ವಿ ಮೊನ್ನೆ? ಆತ್ಮಬೋಧ ಬೇಕಾ? ಅದು ಏನಂದ್ರೆ ತತ್ವಬೋಧ. ಈಗಾಗಲೇ ಮಾಡಿ ಆಗಿದೆ.